ಮಂತ್ರಾಲಯ. इधर हम बोल रहे हैं तेरे बीजू का पुतला बोल रहे पक्षियों से तो हम खेत को बचा लेते हैं पर इन घातक रसायनों से कैसे बचाएं मतलब देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी अरे पहले ऐसा नहीं था पूछना अपने बड़े बुजुर्गों से कैसे फसल लहलहाती थी शुद्धता झलकती थी माटी भी तंदुरुस्त और लोग पहली वाली बात कहाँ पर हम तो सभी डाले हैं सब नहीं आज भी लाखों जागरूक किसान परंपरागत विधि से फसल उगा रहे हैं पर्चा कम और उपज की कीमत भी बेहतर पा रहे हैं सच है रे बेटे एक्सपीरियंस से बता रहे हैं धूप में बाल सफेद नहीं किए हैं ठीक है भाई मैं भी आज से जैविक खेती शुरू करूँगा माटी से प्रेम की परंपरा है परंपरागत खेती ಇಂದಿನ ಕಾರ್ಯಕ್ರಮದಲ್ಲಿ ಭತ್ತ ಮತ್ತು ಕಬ್ಬು ಬೆಳೆ ಕೃಷಿ ಈ ವಿಷಯವಾಗಿ ಶಾಂತಾರಾಮ್ ಜಿ ನಾಯಕ್ ಅವರೊಂದಿಗೆ ಸಂದರ್ಶನ ಶಾಂತಾರಾಮ್ ಗಣೇಶ್ ನಾಯಕ್ ಅವರೇ ನಮಸ್ತೆ ನಮಸ್ಕಾರ ಸರ್ ನೀವು ಸಾಂಪ್ರದಾಯಿಕವಾಗಿ ನಿಮ್ಮ ಹಿರಿಯರಿಂದಲೂ ಮಾಡಿಕೊಂಡು ಬಂದಿರುವಂತಹ ಭತ್ತದ ಕೃಷಿಯನ್ನು ಮಾಡ್ತಾ ಇದ್ರಿ ಜೊತೆಗೆ ಕಬ್ಬನ್ನ ಬೆಳೆದು ಬೆಲ್ಲ ಮಾಡಿ ಮಾರಾಟ ಮಾಡುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದೀರಿ ತೆಂಗು ಬಾಳೆ ಅಡಿಕೆ ಹೀಗೆ ಎಲ್ಲ ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ ಈ ಭತ್ತದ ಕೃಷಿಯ ಒಂದು ಸೂಕ್ಷ್ಮ ವಿಚಾರಗಳ ಬಗ್ಗೆ ಹೇಳಿ ಸಾವಯವ ರೀತಿಯಲ್ಲಿ ಭತ್ತದ ಕೃಷಿಯನ್ನು ಯಾವ ರೀತಿ ಮಾಡಬಹುದು ಭತ್ತದ ಕೃಷಿ ಸಾವಯವ ರೀತಿಯಲ್ಲಿ ಮಾಡಿದರೆ ಅದಕ್ಕೆ ರೋಗ ರುಜಿನ ಕಡಿಮೆ ಈಗ ರಾಸಾಯನಿಕ ಗೊಬ್ಬರ ಬಳಸಿದ್ರೆ ಅದಕ್ಕೆ ಕ್ರಿಮಿಕೀಟ ಈ ರೋಗ ರುಜಿನದ ಜಾಸ್ತಿ ಹಾನಿ ಮಾಡ್ತದೆ ನಾವು ಇದು ಸಗಣಿ ಗೊಬ್ಬರದಿಂದ ಬೆಳೆಸಿದಾಗ ಅದಕ್ಕೆ ತನ್ನದೇ ಆದ ಒಂದು ಶಕ್ತಿ ಇರ್ತದೆ ರೋಗ ರುಜಿನ ಬಾರದ ಹಾಗೆ ತಡ್ಕೊಳ್ಳುವಂತಹ ಶಕ್ತಿ ಇರ್ತದೆ ಹೀಗಾಗಿ ಸಾವಯವ ಕೃಷಿನೇ ಒಳ್ಳೆಯದು ಮತ್ತು ಮನುಷ್ಯರ ಆರೋಗ್ಯಕ್ಕೂ ಸಾವಯವದಿಂದ ಬೆಳೆದಂತಹ ಅಕ್ಕಿ ಬಹಳ ಅನುಕೂಲ ಆಗ್ತದೆ ರೋಗ ರುಜಿನ ಬರುವುದು ಕಡಿಮೆ ಆಗ್ತದೆ ಮನುಷ್ಯರಿಗೆ ರುಚಿಯೂ ಜಾಸ್ತಿ ಈಗ ಸಾವಯವ ಅಂದ್ರೆ ಯಾವ ರೀತಿ ಅನುಷ್ಠಾನ ಮಾಡ್ತಾ ಇದ್ರಿ ಸಾವಯವ ಅಂದ್ರೆ ನಾವು ಸಾಧಾರಣ ಸೊಪ್ಪಂತಂದು ಗುಂಡಿ ಒಂದುಂಟು ಗೊಬ್ಬರದ ಗುಂಡಿ ಅಂತ ಇರ್ತದೆ ಎರಡು ಗುಂಡಿ ಮಾಡಿದ್ದೇವೆ ನಾವು ಆ ಗುಂಡಿ ಒಂದು ಲೇಯರ್ ಸೊಪ್ಪು ಹಾಕಿ ಅನಂತರ ಸಗಣಿ ತೆಗೆದು ಅದರಲ್ಲೇ ಹಾಕೋದು ಮತ್ತೆ ಈ ಡೈಜೆಸ್ಟರ್ ಏನು ಡಿಕಾಕ್ಷನ್ ಉಂಟಲ್ಲ ಹೊಸ ಹೊಸ ಸೊಪ್ಪು ಮತ್ತೆ ಬೇಸಿಗೆಯಲ್ಲಿ ತರಕು ತಂದು ಹಾಕಿ ಅದರಲ್ಲಿ ನೀರನ್ನು ಬಿಟ್ಟು ಅದು ಸಾಧಾರಣ ಒಂದೇ ತಿಂಗಳಿಗೆ ಅದು ಗೊಬ್ಬರ ತಯಾರಾಗ್ತದೆ ಕಪ್ಪಾಗಿ ಅದನ್ನು ನಾವು ಗದ್ದೆಗೆ ಬಿತ್ತಿಗೆ ಮಾಡುವ ಮೊದಲೇ ನಾಟಿ ಮಾಡುವ ಮೊದಲೇ ಗದ್ದೆ ಹಾಕಿ ಪವರ್ ಟಿಲ್ಲರ್ ಮೊದಲೆಲ್ಲ ನಮ್ದು ಮೂರು ಎತ್ತಿನ ವಾರ ಇತ್ತು ಈಗ ಎತ್ತಿನ ವಾರ ಇಲ್ಲ ಪವರ್ ಟಿಲ್ಲರ್ ಹೂಡ್ಬಿಟ್ರೆ ಹೂಡ್ ಮಣ್ಣಿಗೆ ಸೇರಿಸ್ಬಿಟ್ರೆ ಅದ ನಂತರ ಒಂದು 21 ದಿವಸ ಇರಬೇಕದು ಮಣ್ಣಲ್ಲಿ ಗೊಬ್ಬರ ಆವಾಗ ಅದಕ್ಕೆ ಹದ ಬರ್ತದೆ ಮಣ್ಣಿಗೆ ಆ ನಂತರ ನಾಟಿ ಮಾಡುದು ಸಸಿ ಮಡಿ ಮಾಡಬೇಕಾದ್ರೂ ಹಾಗೆ ಗೊಬ್ಬರ ಹಾಕಿ ಒಂದು 21 ದಿವಸ ಬೀಜ ಹಾಕಿದ್ರೆ ಒಳ್ಳೆ ಪವರ್ಫುಲ್ ಆಗಿ ಸಸಿ ತಯಾರಾಗ್ತದೆ ಈಗ ನಾವು 8 ದಿವಸ ಆಯಿತು ಸಹ್ಯಾದ್ರಿ ಮೇಘ ಅಂತ ಒಂದು ರೈತ ಸಂಪರ್ಕ ಮಿರ್ಜಾನ್ದವರು ಡೆಮೋ ಬೀಜ ಕೊಟ್ಟಿದ್ದಾರೆ ದುಡ್ಡಿಲ್ಲ ಹೀಗೆ ಫ್ರೀ ಆಗಿ ಕೊಟ್ಟಿದ್ರು ಅದು ಹಾಗೆ ಹಾ ಹೌದು ಪ್ರಾಯೋಗಿ ಕಳೆದ ವರ್ಷನೂ ಒಂದು ಬೀಜ ಕೊಟ್ಟಿದ್ರು ಯಾವುದಂತ ಸರಿ ನನಗೆ ನೆನಪಿಲ್ಲ ಅದು ಚಲೋ ಇದು ಹೇಳುವರಿಂದ ಅದಕ್ಕೂ ಮೊದಲು ಆ ಮೋದಾಮಣಿ ಅಂತ ಅವ್ರು ಹೇಳಿದ್ರಲ್ಲ ಅದು ನಮ್ಗೆ ಕೊಟ್ಟಿದ್ರು ಅದು 34 ಎಕರೆಗೆ 34 ಕ್ವಿಂಟಲ್ ಬಂದಿತ್ತು 2 ವರ್ಷ ಮೊದಲೇ ಕಳೆದ ವರ್ಷ ಸ್ವಲ್ಪ ಕಡಿಮೆ ಬಂತದ್ದು ಇಳುವರಿ ಅದು ಹೆಸರು ಸರಿ ಗೊತ್ತಿಲ್ಲ ನನಗೆ ಈ ವರ್ಷ ಸಹ್ಯಾದ್ರಿ ಮೇಘ ಅಂತ ಕೊಟ್ಟಿದ್ದಾರೆ ಇನ್ನು 8 ದಿವಸ ನಂತರ ನಾಟಿ ಮಾಡಬೇಕು ಸರ್ ಈಗ ದ್ರವ ರೂಪದಲ್ಲಿ ಈ ಬಯೋಡೈಜೆಸ್ಟರ್ ಇರಬಹುದು ಅಥವಾ ಇಂಥ ಗೊಬ್ಬರವನ್ನು ನೀವು ಭತ್ತದ ಬೆಳೆಗೆ ಕೊಟ್ಟರೆ ಸಾಕು ಅಂತ ಹೇಳಿದ್ರಿ ಹೆಚ್ಚು ನೈಟ್ರೋಜನ್ ಅಥವಾ ಸಾರಜನಕದ ಅಂಶ ಬಂದಾಗ ಈ ಬೆಂಕಿ ರೋಗದ ಸಮಸ್ಯೆ ಎಲ್ಲ ಬರುವುದಿಲ್ಲ ಭತ್ತದಲ್ಲಿ ಈಗ ನೋಡಿ ಸರ್ ಕೃಷಿ ಇಲಾಖೆಯವರು ಆ ಬೆಂಕಿ ರೋಗ ಇಲ್ದಿದ್ದಂತ ಒಂದು ತಳಿ ಕೊಡ್ತಾರೆ ಕಳೆದ ವರ್ಷ ಕೊಟ್ಟಿದ್ದು PAC ಬೆಂಕಿ ರೋಗ ಇಲ್ಲ ಇದಕ್ಕೆ ಇದು PAC 837 ಬ್ಲಾಸ್ಟ್ ರೋಗದ ವಿರುದ್ಧ ಸಹಿಷ್ಣುತೆ ಅಧಿಕ ತೂಕದ ದೊಡ್ಡ ಕಾಳು ಇದು ಕೊಟ್ಟಿದ್ರು ಕಳಸಾರಿ ಅದನ್ನು ಮಾಡಿ ನಾವು ಒಳ್ಳೆ ಇಳುವರಿ ಬಂದಿತ್ತು ಎಷ್ಟು ಕಾಲ್ ಗುಂಟೆ ಅವರು ಲೆಕ್ಕ ಮಾಡ್ತಾರೆ ಆ ಲೆಕ್ಕಕ್ಕೆ ಅವರಿಗೆ ಎಕರೆ ಲೆಕ್ಕದಲ್ಲಿ ಹೇಳುವುದಿದ್ರೆ ಸಾಧಾರಣ ಇಪ್ಪತ್ತೈದರ ಮೇಲೆ ಬರ್ತದೆ. 21 ಕೆಜಿ ಬಂದ ಎಕರೆ 34 ಕ್ವಿಂಟಲ್ ಆಗಿತ್ತು. ಈ ಕಳಸಾರಿ ಸ್ವಲ್ಪ ಕಡಿಮೆ ಬಂದಿ, ಅದು ಯಾಕಂದ್ರೆ ಗೊತ್ತಾಗಲ್ಲ. ಅದು ಅದು ಬೀಜ ಇದು PSC 83837 ಅಂತ ಕೊಟ್ಟಿದೆ. ಈ ಸಾರಿನೂ ಉಂಟು ಅದು, ಆದರೆ ಹೊಸ ತಳಿ ಮಾಡುವ ಅಂತ ಸಹ್ಯಾದ್ರಿ ಮೇಘ ಅಂತ ಕೊಟ್ಟಿದ್ದಾರೆ. ಇನ್ನು ನಾಟಿ ಆಗಲ್ಲ, ಸಸಿ ಇಷ್ಟು ಎತ್ತರ ಬಂದಿದೆ, ಇನ್ನೊಂದು 8 ದಿವಸದಲ್ಲಿ ನಾಟಿ ಮಾಡ್ತೀವಿ, ನೋಡ್ಬೇಕು ಈ ಮುಂದೆ ಬೆಳೆ ಹೇಗೆ ಬರ್ತದೆ. ಆಮೇಲೆ ಭತ್ತದ ಬೆಳೆಯಲ್ಲಿ ಬೆಂಕಿ ರೋಗ ಅಲ್ಲದೆ ಬೇರೆ ಸಾಕಷ್ಟು ಕೀಟಗಳು ಕೂಡ ಬಾಧಿಸ್ತವೆ. ಬೊಂಬುಚ್ಚಿ ಆಗ್ಬಹುದು ಅಥವಾ ಕಾಂಡಕೊರಿ ಹುಳ ಆಗ್ಬಹುದು, ಬೇರೆ ಬೇರೆ ಹುಳಗಳು, ಇವುಗಳ ನಿರ್ವಹಣೆ ಸಾವಯವ ರೀತಿಯಲ್ಲಿ ಹೇಗೆ ಮಾಡ್ತೀರಿ? ಸಾವಯವ ಅಂದ್ರೆ ಬೆಲ್ಲ ಮತ್ತೆ ಗೋಮೂತ್ರ ಮತ್ತೆ ಬೇವಿನೆಣ್ಣೆ. ನಂತರ ಈ ಬೇವಿನೆಣ್ಣೆ ಹಾಕಿದ್ರೆ ಬಹಳ ಅನುಕೂಲ. ಬೇವಿನೆಣ್ಣೆ ಸ್ಪ್ರೇ ಮಾಡಿದ್ರೆ ಔಷಧಿ ಪಂಪ್ನಿಂದ ಸ್ಪ್ರೇ ಮಾಡಿದ್ರೆ ಈ ರೋಗ ರುಜಿನ ಎಲ್ಲ ಕಡಿಮೆ ಆಗ್ತದೆ. ಆದ್ರೆ ಈ ಬೇವಿನೆಣ್ಣೆ ಮೊದಲ ಹಾಗೆ ಪ್ಯೂರ್ ಆಗಿ ಬರುವುದಿಲ್ಲ, ಅದರಲ್ಲಿ ಏನೋ ಮಿಕ್ಸ್ ಆಗಿ ಬರ್ತದೆ, ಹೀಗಾಗಿ ಅದು ಸ್ವಲ್ಪ ಅಷ್ಟು ಕೆಲಸ ಕೊಡುವುದಿಲ್ಲ. ಈಗ ಅದಕ್ಕಿಂತ ಈ ಗೋಮೂತ್ರ ಮತ್ತೆ ಅದಕ್ಕೆ ಈ ಹಾಳಾದ ಕಡಲೆ ಹಿಟ್ಟು ಅಥವಾ ಚಲೋ ಕಡಲೆ ಹಿಟ್ಟಾದರೂ ಅಡ್ಡಿಲ್ಲ, ಹಾಳಾದ ಬೇಕಂದಿಲ್ಲ. ಬೆಲ್ಲ ಇಷ್ಟೆಲ್ಲ ಮಿಕ್ಸ್ ಮಾಡಿ ಅದೊಂದು 21 ದಿವಸ ಹಾಗೆ ಇಟ್ಟು ಅದನ್ನು ಸ್ಪ್ರೇ ಮಾಡಿದರೆ ಅದರಿಂದ ರೋಗ ರುಜಿನ ಬಹಳ ಕಡಿಮೆ ಆಗ್ತದೆ. ಮತ್ತು ಈ ಸಗಣಿ ಗೊಬ್ಬರದಿಂದ ಮಾಡೋದಕ್ಕೆ ರೋಗ ಬೀಳೋದು ಕಡಿಮೆ. ಈ ಮಳೆ ಸ್ವಲ್ಪ ಜಾಸ್ತಿ ಆದರೆ ಈ ಎರೆ ರೋಗ ಎಲ್ಲ ಬೀಳ್ತದೆ. ಅದು ನಮ್ಮ ಹಳ್ಳಿಲಿ ಬೈಣಿ ಮರ ಅಂತ ಇರ್ತದೆ, ಬೈಣ ಮರ, ಅದರದ ಇದು ನೀರು ಹೋಗುವಲ್ಲಿ ಅದನ್ನು ಹುಗಿದು ಹಾಕಿದ್ರೆ ಅಥವಾ ಅದರದ ಹಣ್ಣಿರ್ತಲ್ಲ ಅದು ನೀರು ಹೋಗಲ್ಲಿ ಬೆಲೆ ಹಾಕಿ ಕಟ್ಟಿಟ್ಟರೆ ಅದು ತುರುಕಿ ಮೈಗಾಗಲ್ಲ ತುರುಕಿ ಆ ಇದಕ್ಕೆ ಅದು ಕಡಿಮೆ ಆಗ್ತದೆ, ರೋಗ ರುಜಿನ ಎರೆ ಬೀಳುವುದೆಲ್ಲ ಕಡಿಮೆ ಆಗ್ತದೆ. ಮತ್ತೆ ಮುಂದೆ ಅದು ಭತ್ತ ತೆನೆ ಬಿಟ್ಟಾಗ ಇದು ಯಾವುದು ಬಾಂಬುಳ ಅಂತ ಬೀಳ್ತದೆ. ಅದಕ್ಕೆ ನಾವು ಈ ಕೃಷಿ ಇಲಾಖೆಯವರು ಇದು ಯಾವುದು ಮೆಲಾತಿನ್ ಅಂತ ಪೌಡರ್ ಕೊಡ್ತಾರೆ, ಅದು ನಾವು ಉದುರಿಸ್ತೇವೆ, ಅದರಿಂದ ಕಂಟ್ರೋಲಿಗೆ ಬರ್ತದೆ ಇದು. ಆಮೇಲೆ ಈಗ ಕಳೆ ನಿರ್ವಹಣೆ ಎಲ್ಲ ಹೇಗೆ, ಏನೇನು ಕಳೆ ಬರ್ತದೆ, ಹೇಗೆ ನಿರ್ವಹಣೆ ಮಾಡಿ? ಈಗ ನಾವು ಭತ್ತ ಸಸಿ ಈಗ 15 ದಿವಸಕ್ಕೆ ನಾಟಿ ಮಾಡ್ತೇವೆ. ನಾಟಿ ಮಾಡಿದ ಒಂದು 10 ದಿವಸದಲ್ಲಿ ಶ್ರೀ ಪದ್ಧತಿಯಲ್ಲಿ ನಾಟಿ ಮಾಡ್ತೇವೆ. ಪೂರ್ವ ಪಶ್ಚಿಮ ಸಾಲ್ಮ ನಾಟಿ, ಪೂರ್ವ ಪಶ್ಚಿಮ ಅಂದ್ರೆ ಪೂರ್ವ ಪಶ್ಚಿಮದಿಂದ ಪೂರ್ವಕ್ಕೆ ಗಾಳಿ ಪಾಸ್ ಆಗ್ತದೆ, ಸಾಲ್ ನಾಟಿಯಲ್ಲಿ ಮಾಡ್ತೇವೆ. 10 ಇಂಚ್ ಅಂತರದಲ್ಲಿ ನಾಟಿ ಮಾಡ್ತೇವೆ. ಆ 10 ಇಂಚ್ ಇದರಲ್ಲಿ ಮಡಿಲಿ ಪವರ್ ವೀಡರ್ನಿಂದ ಹೊಡಿಬಹುದು. ಪವರ್ ವೀಡರ್ ಇದೆ, ಇಲ್ದಿದ್ರೆ ಹೀಗೆ ಕೋನೋ ವೀಡರ್ ಹೀಗೆ ದುಡ್ಕೊಂಡು ಹೋಗಿ ಅದು ಹೊಡೆದ್ರೆ ಕಳೆ ನಿರ್ವಹಣೆ ಆಗ್ತದೆ. ಮತ್ತು ಸಸಿ ಒಂದು ಸಸಿ ನೆಟ್ಟದ್ದು ಅದು ಹೀಗೆ 10 ದಿವಸಕ್ಕೆ ಇಷ್ಟ ಆಗ್ತದೆ, ಸುಮಾರು 15-20 ಹೊಡಿತದೆ. 25ನೇ ದಿವಸಕ್ಕೆ ಆ ವೀಡರ್ ಹೊಡೆದಾಗ ಸುಮಾರು 30 ಆಗೋದು. ಕಡೆ 30ನೇ ದಿವಸಕ್ಕೆ ಹೊಡೆದಾಗ ಲಾಸ್ಟ್ ಅದು, ಅದಕ್ಕಿಂತ ನಂತರ ಹೊಡಿಬಾರ್ದು, ಅಷ್ಟೇ ಬೆಳವಣಿಗೆ. ಅವಾಗ ಸುಮಾರು 40-45 ಹೀಗೆ ಹೇಳಿಗಳು ಬರ್ತವೆ, ಅಷ್ಟೇ ತೆನೆ ಸಹಿತ ಬರ್ತದೆ 90. ಈಗ ಕಾಳು ಕಟ್ಟುವ ಸಂದರ್ಭದಲ್ಲೆಲ್ಲ ಜೊಳ್ಳು ಕಾಳು ಬರುವಂತದ್ದು, ಬಿಳಿ ಕಾಳುಗಳು ಬರುವಂತದ್ದೆಲ್ಲ ಬರ್ತದೆ ಅಂತ ಸಮಸ್ಯೆ ಬರ್ತದೆ? ಬರ್ತದೆ ಸರ್. ಅದು ಬರ್ದಿದ್ದಂಗೆ ಯಾವುದು ಅವರು ಒಂದು ಜಿಂಕ್ ಸಲ್ಫೇಟ್ ಅಂತ, ಜಿಂಕ್ ಸಲ್ಫೇಟ್, ಈಗ ಜಿಂಕ್ ಸಲ್ಫೇಟ್ ಡೈರೆಕ್ಟ್ ಬರುವುದಿಲ್ಲ, ಅದು ಯಾವುದೋ ಒಂದು ಜಿಂಕ್ ಸಲ್ಫೇಟ್ ಮತ್ತೆ ಯಾವ್ಯಾವುದೋ ಒಂದು ಮಿಕ್ಸ್ ಆಗಿ ಒಂದು 5 ಕೆಜಿ ಬ್ಯಾಗ್ ಬರ್ತದೆ. ಅದು ನಾವು ನಾಟಿ ಮಾಡಬೇಕಾದ್ರೆ ಮಣ್ಣಿಗೆ ಹಾಕಬೇಕಾಗ್ತದೆ, ಅದರಿಂದ ಜಳ್ಳು ಬರುವಂಥದ್ದು ಸಮಸ್ಯೆ ಕಡಿಮೆ. ಆ ನಂತರ ಒಂದು ತಿಂಗಳ ನಂತರ ಇದು ಪೊಟ್ಯಾಸ್ ಕೊಟ್ಟರೆ ತಿಂಗಳ ಕಾಲು ಹೊಡೆ ಟೈಮ್ನಲ್ಲಿ, ಅಂದರೆ ಹೊಡೆ ಪೂರ್ತಿ ಇರುವುದಿಲ್ಲ, ಕಾಲು ಹೊಡೆ ಟೈಮ್ನಲ್ಲಿ ಪೊಟ್ಯಾಸ್ ಕೊಟ್ಟಿದ್ದರಿಂದ ಅದು ಜೊಳ್ಳು ಬೀಳುವುದು ಕಡಿಮೆ ಆಗ್ತದೆ ಮತ್ತು ಭತ್ತದ ಇಳುವರಿನೂ ಜಾಸ್ತಿ ಬರ್ತದೆ. ಸರ್, ಈಗ ಭತ್ತದಲ್ಲಿ 1 ಎಕರೆಗೆ ಸಮಾನ 20-22 ಕ್ವಿಂಟಲ್ ಬರ್ತದೆ ಅಂತ ಹೇಳಿ? ಹೌದು, 20-22 ಕ್ವಿಂಟಲ್ ಬರ್ತದೆ. 34 ಕ್ವಿಂಟಲ್ ನಮ್ದು ಮೋದಾಮಣಿ 34 ಕ್ವಿಂಟಲ್ ಬಂದಿತ್ತು ಎಕರೆಗೆ. ಆ ಸಾರಿಯಿಂದ ನನಗೆ ತಾಲೂಕಾ ಪ್ರಶಸ್ತಿ ಸಿಕ್ಕಿತ್ತು. ಬಹಳ ಒಳ್ಳೆಯ ಮಾತನ್ನ ಹೇಳಿದ್ರಿ, ತಾಲೂಕು ಪ್ರಶಸ್ತಿ ಕೂಡ ಒಂದು ರೀತಿಯ ಪ್ರೋತ್ಸಾಹ ನಿಮಗೆ ಸಿಕ್ಕಿದೆ. ಜಿಲ್ಲಾ ಪ್ರಶಸ್ತಿನೂ ಬಂದಿದೆ ಕಳಸಾರಿ. ಈ ಸಾರಿ ಕೃಷಿ ಪಂಡಿತನ್ ಏನೋ ಉಂಟು, 70 ಮಾರ್ಕ್ಸ್ ಸಿಕ್ಕಿದೆ ಅಂತ ಹೇಳಿದ್ದಾರೆ, ನೋಡ್ಬೇಕು. ಬರ್ಲಿ, ಕೃಷಿ ಪಂಡಿತ ಪ್ರಶಸ್ತಿಯು ಕೂಡ ಬರ್ಲಿ ನಿಮ್ಗೆ. ಆಮೇಲೆ ಈಗ ಭತ್ತದ ಕೃಷಿ ಅಲ್ಲದೆ ವಿಶೇಷವಾಗಿ ನೀವು ಕಬ್ಬನ್ನ ನಾಟಿ ಮಾಡಿ ಬೆಳೀತಾ ಇದ್ರಿ, ಅದು ಕೂಡ ಸಾವಯವ ರೀತಿಯಲ್ಲಿ ಬೆಳೀತಾ ಇದ್ರಿ, ಕಬ್ಬನ್ನ ಬೆಲ್ಲ ಮಾಡಿ ನೀವು ಮಾರಾಟ ಮಾಡ್ತಾ ಇದ್ರಿ, ಆಲೆ ಮನೆಯಲ್ಲೇ ಸೇಲ್ ಆಗ್ತದೆ ಸರ್. ಈ ಕಬ್ಬಿನ ಕೃಷಿ ಅಂದ್ರೆ ಏನೇನ್ ಮಾಡ್ಬೇಕಾಗ್ತದೆ? ಕಬ್ಬಿನ ಕೃಷಿ ಒಂದು ಸಾರಿ ಫಸ್ಟ್ ಟೈಮ್ ಮಾಡಬೇಕಿದ್ರೆ ಸ್ವಲ್ಪ ಖರ್ಚು ಜಾಸ್ತಿ ಬರ್ತದೆ. ಮಣ್ಣು ಹದ ಮಾಡಿ ಮಡಿ ಮಾಡಬೇಕಾಗ್ತದೆ. ಫಸ್ಟ್ ಮೊದಲನೇ ವರ್ಷ ನಮ್ಗೆ ಮಾಡಬೇಕಾದ್ರೆ 100,000 ರೂಪಾಯಿ ಖರ್ಚು ಬಂದಿತ್ತು 30 ಗುಂಟೆಗೆ. ಅದು ಆವಾಗ ನಾವು ಯಾವುದು ಸಂಜೀವಿನಿ ಅಂತ ಶಿರ್ಸಿಯಿಂದ ಕಬ್ಬಿನ ಬೀಜ ತಂದು ನೆಟ್ಟಿದ್ವಿ. ಅದೆಲ್ಲ ಅಲ್ಲಿಂದ ಇಲ್ಲಿಗೆ 2,000 ಬೀಜ ಏನೋ ತಂದಿದ್ರು, 2,500. ಅದು ಸ್ವಲ್ಪ ಕಡಿಮೆ ಬಿದ್ದ ನಂತರ ಈ ಹಿಲ್ಲೂರು ಆ ಕಡೆಯಿಂದೆಲ್ಲ ಕೋಣಕಟ್ಟೆ ನಂತರ ಮತ್ತೆ ಹಾಂ ಅದೆಲ್ಲ ಇಲ್ಲಿ ದಿವಿಗಿಯಿಂದ ಹೀಗೆಲ್ಲ ತಂದೆ ನೆಟ್ಟು ಅಂತೂ ಖರ್ಚು ಜಾಸ್ತಿ ಬಂತು. ಆನಂತರ ಎಷ್ಟು 50 ಕ್ಯಾನ್ 20 ಕೆಜಿ ಅಂತ 50 ಕ್ಯಾನ್ ಬೆಲ್ಲ ಆಯಿತು. ಅದು ಆವಾಗ 3,000 ರೂಪಾಯಿ ಇದಿತ್ತು ಯಾವುದು ರೇಟು ಬೆಲ್ಲಕ್ಕೆ. 3,000 ಇದ್ದಾಗ ನಾವು ಫಸ್ಟ್ ಟೈಮ್ ಆಗಿತ್ತು ನಮಗೆ ಗೊತ್ತಿಲ್ಲ, ನಾವು 2,500 ರೇಟ್ ಇಟ್ವಿ. ಅಂದರೆ ಜನರಿಗೂ ಉಪಯೋಗ ಆಗಲಿ, ಭಾಳ ಜನ ಬರ್ತಾ ಇದ್ರು ಎಲ್ಲ ಆಲೆ ಮನೆ ಆ ದಿವಸ ಮಾಡಿದು ಬೆಲ್ಲ, ಎರಡೆರಡು ಕೊಪ್ಪರಿಗೆ ಬೆಲ್ಲ ಅಂದರೆ ಇದು ತಯಾರಾಗ್ತಿತ್ತು. ಅಂದರೆ ಒಂದು ಕೊಪ್ಪರಿಗೆ 3 ಕ್ಯಾನ್ ಅಂತೆ 6 ಕ್ಯಾನ್ ಬೆಲ್ಲ ಆಗ್ತಿತ್ತು. 6 ಕ್ಯಾನು ಅದೇ ದಿವಸ ಸೇಲ್ ಆಗ್ಬಿಡ್ತು. ಭಾಳ ಮಂದಿ ಬರ್ತಿದ್ರು ಅಂದರೆ ಹಾಲು ಕುಡಿಲಿಕ್ಕೆ, ಹಾಲು ಕುಡ್ಕೊಂಡು ಬೆಲ್ಲ ಹತ್ರ ಟೇಸ್ಟ್ ನೋಡ್ಕೊಂಡು ಬೆಲ್ಲ ಸೇಲ್ ಆಗ್ಬಿಡ್ತು, ತಗೊಂಡೋಗ್ತಿದ್ವಿ. ಮತ್ತು ದರನೂ ಕಡಿಮೆ ಇತ್ತು. ಈಗ ಬೆಲ್ಲದ ಉತ್ಪಾದನೆ ಮತ್ತೆ ಹೇಳುವಂತೆ, ಈಗ ಮೊದಲು ಈಗ ಭತ್ತದ ಕೃಷಿ ಕಬ್ಬಿನ ಕೃಷಿಯ ಬಗ್ಗೆ ಹೇಳಿ, ಇದಕ್ಕೆ ಯಾವ ರೀತಿ ಗೊಬ್ಬರ ಕೊಡಬೇಕು ಮತ್ತೆ ಕೀಟ ರೋಗಗಳ ಬಾಧೆ ಇದೆಯಾ, ಹೇಗೆ ನಿರ್ವಹಣೆ ಮಾಡ್ತೀರಿ? ಕಬ್ಬಿಗೆ ಕೀಟ ರೋಗ ಇದು ನಾವು ಸಗಣಿ ಗೊಬ್ಬರ ಹಾಕೋದ್ರಿಂದ ಕೀಟದ ಸಮಸ್ಯೆ ಇಲ್ಲ. ಕಬ್ಬಿಗಂತಲ್ಲ, ಭತ್ತಕ್ಕೂ ಹೌದು, ಪ್ರತಿಯೊಂದು ಗಿಡಕ್ಕೂ ಬೆಳೆಗೂ ಈ ನಾವು ಸಾವಯವ ಕೃಷಿಯನ್ನು ಮಾಡಿದ್ರೆ ಕೀಟದ ರೋಗ ಕಡಿಮೆ. ಈಗ ಹವಾಮಾನ ವೈಪರೀತ್ಯದಿಂದ ಸ್ವಲ್ಪ ಏನಾದರೂ ತೊಂದರೆ ಆಗ್ತದೆ, ಆದರೂ ಅದು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತದೆ, ಅದಕ್ಕಷ್ಟು ಪವರ್ ಇರ್ತದೆ ಸಾವಯವ ಕೃಷಿಯನ್ನು ಮಾಡೋದನ್ನು. ಕಬ್ಬಿಗೆ ಗೊಬ್ಬರ ನಾವು ಫಸ್ಟ್ ಟೈಮ್ ಮಾಡಬೇಕಿದ್ರೆ ಇದು ಸಗಣಿ ಗೊಬ್ಬರ ಸುಮಾರು ಒಂದು ಎಷ್ಟು ಒಂದು 30 ಗುಂಟೆಗೆ ಸಗಣಿ ಗೊಬ್ಬರ ಒಂದು ಅದು ನಾವು ಬುಟ್ಟಿ ಅಂತೇ ಹಾಕಿದ್ದು ಸಾಧಾರಣ ಒಂದು 200 ಬುಟ್ಟಿ ಹಾಂ 200 ಬುಟ್ಟಿ 200 ಬುಟ್ಟಿ ಅಂದರೆ ಸುಮಾರು ಒಂದು ಪಿಕಪ್ ಅಂದರೆ ಎಷ್ಟಾಗ್ತದೆ? 100 ಬುಟ್ಟಿ ಎರಡು ಪಿಕಪ್ ಅಂದ್ರೆ ನಮ್ದೇ ಸ್ವಂತದ ಸಗಣಿ ಗೊಬ್ಬರ, ಅದು ಸಗಣಿ ಮತ್ತೆ ಸೊಪ್ಪು. ಹೀಗಾಗಿ ಸಗಣಿ ಗೊಬ್ಬರದಿಂದಲೇ ನಾವು ಫಸ್ಟ್ ಟೈಮ್ ಮಾಡಿದ್ವು. ಎರಡನೇ ವರ್ಷನೂ ಹಾಗೆ. ಈಗ 3ನೇ ವರ್ಷಕ್ಕೆ ನಮ್ಗೆ ಡೈಜೆಸ್ಟರ್ ನೀರು ಸಿಕ್ತು, ಅದು ಬಿಟ್ಟು ಡೈಜೆಸ್ಟರ್ ನೀರು ಡೈರೆಕ್ಟ್ ಅದಕ್ಕೆ ಒಂದು ಭಾಗ ಡೈಜೆಸ್ಟರ್ ನೀರು, 3 ಭಾಗ ನಮ್ದು ಬೋರ್ವೆಲ್ ನೀರು, ಅದು ಮಿಕ್ಸ್ ಮಾಡಿ ಕೊಡಬೇಕಾಗ್ತದೆ ಅದಕ್ಕೆ. ಅಂದ್ರೆ ಡೈರೆಕ್ಟ್ ಅಷ್ಟೇ ಇದು ಡೈಜೆಸ್ಟರ್ ನೀರೇ ಕೊಟ್ರೆ ಅದು ಸತ್ತೋಗ್ಬಿಡುದು, ಅಂದ್ರೆ ಪೌಷ್ಟಿಕಾಂಶ ಜಾಸ್ತಿ ಇತ್ತು, ಪವರ್ ಜಾಸ್ತಿ ಇತ್ತು. ಈಗ 3 ಪಾಲು ನೀರು 1 ಪಾಲು ಡೈಜೆಸ್ಟರ್ ನೀರು ಮಿಕ್ಸ್ ಮಾಡಿ ಕೊಡ್ತೀವಿ. ಭಾಳ ಇದು ಏಕದಮ್ ಹಸಿರಾಗಿ ಪವರ್ಫುಲ್ ಆಗಿ ಈಗಲೂ ಏಕದಮ್ ಪವರ್ಫುಲ್ ಆಗಿ ಉಂಟು ಕಬ್ಬು. ಆಮೇಲೆ ಈಗ ಕೂಳೆ ಬೆಳೆ ತ ನೀವು ಬೆಳಿತೀರ ಒಂದ್ಸರಿ ಕಟಾವಾದ ನಂತರ? ಹೌದು, ಕೂಳೆ ಕಳಿಸ ಫಸ್ಟ್ ವರ್ಷ ಸಂಜೀವಿನಿ ಬೀಜ ನೆಟ್ ಮಾಡುದು, ಎರಡನೇ ವರ್ಷ ಕಳೆದ ವರ್ಷ ಕೂಳೆ ಕೂಳೆದು ಕೂಳೆ ಇದು ಬೀಜ ನೆಟ್ಟದಿಲ್ಲ ಕೂಳೆ ಬೆಳೆ. ಅದರಿಂದ ನಮಗೆ ಖರ್ಚು ಕಡಿಮೆ ಆಗ್ತದೆ ಕೂಳೆ, ಅದು ಒಂದೇ ವರ್ಷ ಕೂಳೆ. ಆ ನಂತರ ಮತ್ತು ಹೌದು ಈ ವರ್ಷ ಆ ಕೂಳೆ ಎಲ್ಲ ಇದು ತೆಗೆದು ಮಿಷನ್ನಿಂದ ಹೂಡಿ ಹೊಸದಾಗಿ ಮಡಿ ಮಾಡಿ ನೆಟ್ಟಿದ್ದೇವೆ. ಈಗ ಕಬ್ಬಿಂದ ಈ ಬೆಲ್ಲ ಮಾಡುವ ಬಗ್ಗೆ ಹೇಳಿಗ, ನೀವು ಆಲೆ ಮನೆ ಮಾಡಿದ್ರಿ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಕಬ್ಬಿಂದು ಅದು ಅದು 11 ತಿಂಗಳು ಬೆಳೆ ಕಬ್ಬು, ಅದಕ್ಕಿಂತ ಮೊದಲು ಮಾಡಿದ್ರೆ ಅದು ಇಳುವರಿ ಇಲ್ಲ. ಮತ್ತೆ ಸಪ್ಪೆ ಮತ್ತೆ ಇದು ಗೋಬರ್ ಅಂತ ಇರ್ತಲ್ಲ, ಗೋಬರ್ ಜಾಸ್ತಿ ಬರ್ತದೆ. ಅದು 11-12 ತಿಂಗಳಾದ್ರೆ ಬೆಸ್ಟ್. ಹೂವು ಬರುವುದು ಕಬ್ಬು ಬೇರೆ, ಅದು ಅದು HM. ಇದು ನಾವು ಸಂಜೀವಿನಿ ಅಂತ ತಂದ್ರೆ ಅದಕ್ಕೆ ಹೂವಿಲ್ಲ, ಅದು ಬಾರಿ ಕಬ್ಬು ಸಂಜೀವಿನಿ, ಬೆತ್ತದಾಗಿರ್ತದೆ. ಆದ್ರೆ ಬೆಲ್ಲ ಭಾಳ ಟೇಸ್ಟ್, ಮತ್ತೆ ಅದಕ್ಕೆ ಇದು ಆ ರೀತಿ ಅಂತ ಆಗ್ತಲ್ಲ ಕಬ್ಬಿನ ಇದು ಬೆಲ್ಲಕ್ಕೆ, ಅದಾಗುದಿಲ್ಲ. ಆಲೆ ಮನೆ ಬಗ್ಗೆ ಹೇಳಬೇಕಂದ್ರೆ ಆಲೆ ಮನೆ ಈಗ ನೋಡಿ ಸರ್, ಮೊದಲನಾಗೆ ಈ ಕೋಣ ಕೋಣನಿಂದ ಇದು ತಿರುಗಿಸುದು. ಈಗ ಹಾಗಿಲ್ಲ, ಈಗ ಈ ಪವರ್ ಟಿಲ್ಲರಿಗೆ ನಮ್ದೇ ಪವರ್ ಟಿಲ್ಲರಿಗೆ ಅಂದ್ರೆ ಇದು ಬೇಕಾಗ್ತದೆ, ಯಾವುದು ಕಣೆ ಬೇಕಾಗ್ತದೆ, ಗಾಣ ತಿರುಗುದು ಕಣೆ ಬೇಕಾಗ್ತದೆ. ಆ ಕಣೆ ಜಾಯಿಂಟ್ ಮಾಡಿ ಬಸ್ಸಿಂದು ಇದು ಎಂತ ಏನ್ ಹೇಳ್ತಾರೆ, ಅದು ಬಸ್ಸಿಂದ ತಿರುಗುದು ಇರ್ತಲ್ಲ ಮಧ್ಯ ಸ್ಟೇರಿಂಗ್ ಅಲ್ಲ, ಮಧ್ಯದಲ್ಲಿ ಹೀಗೆ ತಿರುಗ್ತಾ ಇರ್ತಲ್ಲ, ಅದನ್ನು ಜಾಯಿಂಟ್ ಮಾಡಿ ಇದಕ್ಕೆ ಮೇಲ್ಗಡೆಗೆ ಅದೆಲ್ಲ ಸಿಸ್ಟಮ್ ಉಂಟು, ಅವ್ರು ಮಾಡಿಕೊಡ್ತಾರೆ ಈ ವರ್ಕ್ಶಾಪ್ನಲ್ಲಿ. ಆಗ ಇದು ಕಬ್ಬಿನ ಹಾಲು ಹಿಂಡಿದ ನಂತರ ಏನ್ ಮಾಡ್ತೀರಿ ಆಲೆ ಮನೆ? ಆಲೆ ಮನೆಗೆ ಅದನ್ನು ಮೂರು ಸಾರಿ ಗಾಳಿಸ್ಬೇಕಾದ್ರೆ, ಒಂದ್ ಸಾರಿ ಆಲೆ ಕೊಪ್ಪರಿಗೆ ಹಾಕ್ಬೇಕಿದ್ರೆ ಒಂದ್ ಸಾರಿ ಗಾಳಿಸ್ಬೇಕಾಗ್ತದೆ. ಅಂದ್ರೆ ಎರಡು ಪಂಜಿ ಇದು ಮಗ್ಗದ ಪಂಜಿ ಇರ್ತಲ್ಲ ಅದನ್ನು ಕಟ್ಟಿ ತನ್ನಿಂದ ತಾನೇ ಗಾಳಿ ಬೀಳ್ತದೆ ಅದು ಕಟ್ಟಿಟ್ರೆ. ಕಡೆ ನಂತರ ಇಲ್ಲಿ ಹಾಲು ಬೀಳುವಲ್ಲಿ ಅಲ್ಲೂ ಒಂದು ಎರಡು ಲೇಯರ್ ಒಂದು ಗಾಳಿಸೋದು ಇದಿರ್ತದೆ, ಅದನ್ನು ತುಂಬಿ ನಾವು ಇದಕ್ಕೆ ಹಾಕ್ಬಿಟ್ರೆ ಆಯಿತು ಕೊಪ್ಪರಿಗೆ. ಇದು ಕಟ್ಟಿಗೆ, ಇದು ಕಟ್ಟಿಗೆ ಹಾಕಿ ಬೆಂಕಿ ಮಾಡಿ ಕಟ್ಟಿಗೆ ಹಾಕಿ ಎರಡೂವರೆ ತಾಸಿಗೆ ಒಂದು ಕೊಪ್ಪರಿಗೆ ಇಳಿತದೆ. ಒಂದು ದಿವಸಕ್ಕೆ ಈ ಮಡ್ಡೆಲ್ಲ ತೆಗೆಯೋದು ಹೇಗೆ? ಅದು ಅದಕ್ಕೊಂದು ಸೌಟ್ ಇರ್ತದೆ, ಮಡ್ಡೆ ತೆಗೆಯುವಂಥದ್ದು. ಒಬ್ಬರಿಗೆ ನೇಮಿಸಿಡ್ತೇವೆ ನಾವು ಅಲ್ಲೇ ಅಲ್ಲೇ ಇದು ವಲ್ಮೂಗ ವಲ್ಮೂಗ ಅಂತ ಹೇಳ್ತೇವೆ ನಾವು. ಆ ವಾಲ್ಮೂಗನ ಹತ್ರ ವಾಲ್ಮೂಗ ಮೇಲೆ ಆ ಇದು ಕೊಪ್ಪರಿಗೆ ಇಟ್ಟು ಆ ಕೊಪ್ಪರಿಗೆ ಹತ್ರ ಇದು ಗೋಬರ್ ತೆಗಿಲಿಕ್ಕೆ ಒಬ್ಬ ಅಲ್ಲಿ ಮಾಹಿತಿ ಇದ್ದವ ತೆಗಿತಾ ಇರ್ತಾನವ. ಅದು ಹೆಚ್ಚು ಇದು ಅಲುಗಾಡಿಸಬಾರ್ದು, ಅದು ಬೆಲ್ಲದ ಹದ ಹೋಗ್ಬಿಡ್ತದೆ. ಗೋಬರ್ ತೆಗೆದಂಗೆ ಒಂದು ಇದ್ರಲ್ಲಿ ಹಾಕಿ ಬೆಲ್ಲ ಹದ ಬಂದ ಕೂಡಲೇ ಅವನಿಗೆ ಗೊತ್ತಾಗ್ತದೆ ಬೆಲ್ಲ ಎಷ್ಟು ಇದು ಅದು ಮೂರು ಇದು ಕೊದಿ ಬರ್ತದೆ ಕೊದಿ. ಆ ಮೂರನೇ ಕೊದಿ ಆದ ನಂತರ ಬೆಲ್ಲ ಹದ ಇದು ಆಯ್ತು ರೆಡಿ ಆಯ್ತು ಅಂತ. ಕಡೆಗೆ ಕೊಪ್ಪರಿಗೆ ಕೆಳಗೆ ಸಾವಕಾಶ ಒಂದು ನಾಲ್ಕೈದು ಜನ ಹಿಡಿದು ಕೆಳಗೆ ಇಳಿಸಬೇಕು. ಇದಕ್ಕೆ ಸುಣ್ಣ ಎಲ್ಲ ಹಾಕ್ಬೇಕಾಗ್ತದೆ? ಸುಣ್ಣ ಹಾಕ್ಬೇಕಾಗ್ತದೆ. ಅಂದ್ರೆ ಸುಣ್ಣ ಹಾಕುದು ಯಾಕೆ, ಈ ರೇತಿ ಆಗಬಾರ್ದು ಅಂತ ಸುಣ್ಣ. ಇದಕ್ಕೆ ಆ ಸಂಜೀವಿನಿ ಬೆಲ್ಲಕ್ಕೆ ಸುಣ್ಣ ಹಾಕ್ಬೇಕಂದ್ರೆ ಸಂಜೀವಿನಿ ಕಬ್ಬನ ಹಾಲಿಗೆ ಸುಣ್ಣ ಬೇಕಂದಿಲ್ಲ, ಕೋಣ ಕಟ್ಟೆಗೂ ಸುಣ್ಣ ಬೇಕಂದಿಲ್ಲ, ಬಾಕಿ ಇತರೆ ಈ ಎಚ್ ಎಂ ಕಬ್ಬಿಗೆ ರೀತಿ ಆಗುದು ಜಾಸ್ತಿ, ಅದಕ್ಕೂ ಸುಣ್ಣ ಬೇಕೇ ಬೇಕು. ಸುಮಾರು 250 ಗ್ರಾಮ್ ಸುಣ್ಣ ಹಾಕಲೇಬೇಕಾಗ್ತದೆ ಕೊದಿ. ಅವ್ರಿಗೆ ಗೊತ್ತಾಗ್ತದೆ ಆ ಇದು ಹದ ಬೆಲ್ಲದ ಹದ ತೆಗೆಯುವ ಇಳಿಸುವವನಿಗೆ ಗೊತ್ತಾಗ್ತದೆ. ಅವ ಅಷ್ಟು ಕೊದಿ ಬರಬೇಕಾದ್ರೆ ಇಳಿಸಬೇಕಾದ್ರೆ ಎರಡು ಸುಮಾರು ಇಷ್ಟಿಷ್ಟು ಸುಣ್ಣ ನೀರು ಮಾಡಿ ಅದ್ರಲ್ಲಿ ಹಾಕ್ತಾನೆ. ಆ ಇದು ರೇತಿ ಆಗುದಿಲ್ಲ, ಈ ರೇತಿ ಬೆಲ್ಲಕ್ಕೆ ದರ ಕಡಿಮೆ ಮತ್ತು ಟೇಸ್ಟ್ ಇಲ್ಲ, ಕಾಯಸ್ ಮಾಡುವುದಿಲ್ಲ. ಈ ಶಿರ್ಸಿ ಕಡೆಗೆ ರೇತಿ ಆಗುದು ಜಾಸ್ತಿ, ಅದು ಸುಣ್ಣ ಆಗಿದ್ರು ರೇತಿ ಆಗುದೇ ಅಂತೆ. ಈ ಕಾಡ ಪೆಂಡೆಕಾಯಿ ಅಂದಿರ್ತಲ್ಲ ಅದು ಒಂದು ಲೀಟರ್ ಅದು ಇದು ಅರ್ದಿ ಅದು ಒಂದು ಲೀಟರ್ ಮಾಡ್ಕೊಂಡು ಒಂದು ಕೊಪ್ಪರಿಗೆ ಹಾಕಿದ್ರೆ ಆ ರೇತಿ ಆಗುದಿಲ್ಲ ಅಂತೆ, ಮತ್ತೆ ಸುಣ್ಣ ಆಗ್ಬೇಕಂದಿಲ್ಲ. ಅದಕ್ಕೆ ಕಾಡ್ ಪೆಂಡೆಕಾಯಿ ಎಂದು ಆಯ್ದು ರಸ. ಒಂದು ಸ್ವೀಟ್ ಮಾಡ್ತಾರಲ್ಲ ಅದಕ್ಕೆ ಹೆಸರು ದೋಸೆ, ಹೇಗೆ ದೋಸೆ? ಅದಕ್ಕೆ ಅದಕ್ಕೆ ತೊಡೆದೇವಿಗೆ ಬಳಸಕ್ಕೆ ಮಾಡ್ತಾರ? ನಮ್ಮಲ್ಲಿ ನಾವು ಮಾಡುದಿಲ್ಲ, ತಿಂದುದುಂಟು ಶಿರ್ಸಿಯಿಂದ ನಮ್ಮ ಸಡಕನ ಮನೆ ಶಿರ್ಸಿ ಹೋಗ್ತದೆ. ತೊಡೆದೇವಿ ಮಾಡ್ತಾರೆ ಅವರು ತಗೊಂಡು ಹೋದವರು, ನಾವು ಮಾಡುದಿಲ್ಲ. ನಾವು ಇದು ಮಾಡ್ತೇವೆ ಯಾವುದು ಈ ಬಾಳೆ ದಿಂಡಂದು ಎಳೆ ಬಾಳೆ ದಿಂಡು ಮಿಟ್ಕನ್ ಬಾಳೆ ದಿಂಡಂದು ಎಳೆ ತೆಗೆದು ಅದು ಒಂದು ಕೊದಿ ತರಿಸಿ ಅಂದ್ರೆ ನೀರಿನಲ್ಲಿ ಕೊದಿ ತರಿಸಿ ಅದು ಸರ ಮಾಡಿ ಅದ್ರಲ್ಲಿ ಹಾಕ್ತೇವೆ. ಮತ್ತೆ ಎಳೆ ಇದು ಎಳ್ನೀರ್ ಇದಿರ್ತಲ್ಲ ಎಳಗಾಯಿ ಅದರದ್ದು ಅಗ್ದಿ ಎಳತಿರ್ಬೇಕು ಅದು ಅದರದ್ದು ಸರ ಇದು ಇಷ್ಟಿಷ್ಟು ತುಂಡು ಮಾಡಿ ಅದನ್ನು ಇದರಲ್ಲಿ ಕೊಬ್ಬರಿಗೆಲ್ಲ ಹಾಕಿ ನಂತರ ಲಾಸ್ಟ್ ಹದ ಅವ್ರಿಗೆ ಹದ ಮಾಡೋರು ಗೊತ್ತಿಲ್ಲ ಎಷ್ಟು ಬೇಯಬೇಕು ಅಷ್ಟು ಬೇಯಿದ ಮೇಲೆ ಕೆಳಗೆ ಇಡ್ತಾರ. ಟೇಸ್ಟ್ ಆಗ್ತದೆ ತಿನ್ಲಿಕ್ಕೆ, ಮಳೆಗಾಲದಲ್ಲಿ ಇಟ್ಕೊಂಡು ತಿನ್ಲಿಕ್ಕೆ ಬಹಳ ಟೇಸ್ಟ್, ಜೋರು ಮಳೆ ಬರಬೇಕಾದ್ರೆ. ಬಹಳ ಸಂತೋಷ ಶಾಂತಾರಾಮ್ ಗಣೇಶ್ ನಾಯ್ಕ ಅವರೇ. ಭತ್ತದ ಕೃಷಿಯನ್ನ ಸಾಂಪ್ರದಾಯಿಕವಾಗಿ ಮಾಡ್ತಾ ಇದ್ರಿ, ಜೊತೆಗೆ ಶ್ರೀ ಪದ್ಧತಿಯಲ್ಲೂ ಕೂಡ ಮಾಡುವುದನ್ನ ಪ್ರಾಕ್ಟೀಸ್ ಮಾಡಿದಿರಿ ನೀವು, ಜೊತೆಗೆ ಕಬ್ಬಿನ ಬೆಳೆಯುವುದರ ಜೊತೆಗೆ ಅದನ್ನ ಆ ಸಾವಯವ ರೀತಿಯಲ್ಲಿ ಬೆಲ್ಲವನ್ನ ತಯಾರಿಸಿ ಮಾರಾಟ ಮಾಡುವಂತಹ ಒಂದು ಅನುಭವ ಕೂಡ ಇದೆ. ನಿಮ್ಮ ಅನುಭವ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಭತ್ತ ಮತ್ತು ಕಬ್ಬು ಬೆಳೆ ಕೃಷಿ ಈ ವಿಷಯವಾಗಿ ಶಾಂತಾರಾಮ್ ಜಿ ನಾಯ್ಕ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಕೃಷಿ ಮಾಹಿತಿ. ನಾಟ ನೀಡುವ ಪ್ರಮುಖ ಮರಗಳಲ್ಲಿ ಮಹಾಗನಿ ಮರವು ಒಂದು. ಬೇವಿನ ಕುಟುಂಬಕ್ಕೆ ಸೇರಿದ ಈ ಮಹಾಗನಿ ಮರವು ಸ್ಥಾನಿಕವಾಗಿ ದಕ್ಷಿಣ ಮತ್ತು ಮಧ್ಯ ಅಮೆರಿಕವಾಗಿದ್ದು ಹಾಗೂ ಕೆಲವು ಭೂಭಾಗಗಳಾದ ಮೆಕ್ಸಿಕೋ, ಮಧ್ಯ ಬ್ರೆಜಿಲ್ಗಳಲ್ಲಿಯೂ ಕಂಡುಬರುತ್ತದೆ. ಈ ಮರವನ್ನು ಅಳಿವಿನಂಚಿನಲ್ಲಿರುವ ಸಸ್ಯ ಪ್ರಭೇದದ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಮಹಾಗನಿ ಒಂದು ಬಹು ಉಪಯೋಗಿ ಮರ. ಮುಖ್ಯವಾಗಿ ಕಾಗದದ ಕಾರ್ಖಾನೆಗೆ ಬೇಕಾಗುವ ಕಚ್ಚಾ ವಸ್ತುಗಳನ್ನು ಒದಗಿಸಲು ಹಾಗೂ ಅರಣ್ಯೀಕರಣಗೊಳಿಸಲು ಈ ಮರವನ್ನು ಬಳಸಲಾಗುತ್ತದೆ. ಈ ಮಹಾಗನಿ ಮರವು ವಿವಿಧ ಮಣ್ಣಿನ ಬಗೆಗಳಲ್ಲಿಯೂ ಚೆನ್ನಾಗಿ ಬೆಳೆಯುತ್ತದೆ. ಕೆಲವು ಅಧ್ಯಯನಗಳ ಪ್ರಕಾರ ಮೆಕ್ಕಲು ಮಣ್ಣಿನಿಂದ ಹಿಡಿದು ಜೇಡಿ ಮಣ್ಣಿನಲ್ಲಿಯೂ ಕೂಡ ಚೆನ್ನಾಗಿ ಬೆಳೆಯುತ್ತದೆ ಈ ಮಹಾಗನಿ ಮರ. ಕಡಿಮೆ ಫಲವತ್ತತೆಯ ಹಾಗೂ ಹೆಚ್ಚು ಫಲವತ್ತಾದ ರಸಸಾರ 6.5-7.5 ಇರುವ ಮಣ್ಣಿನಲ್ಲಿ ಈ ಮರವನ್ನು ಚೆನ್ನಾಗಿ ಬೆಳೆಸಬಹುದಾಗಿದೆ. ಮಹಾಗನಿ ಮರವು ಬೀಜದಿಂದ ವೃದ್ಧಿಯಾಗುತ್ತದೆ. ಜೂನ್ ಸೆಪ್ಟೆಂಬರ್ ಹೂ ಬಿಡುವ ಅವಧಿ, ಡಿಸೆಂಬರ್ ಫೆಬ್ರವರಿಯವರೆಗೆ ಕಾಯಾಗುವಿಕೆ. ತಾಜಾವಾಗಿ ಸಂಗ್ರಹಿಸಿದ ಮಹಾಗನಿ ಬೀಜವು ಶೇಕಡ 80-90% ಮೊಳಕೆ ಪ್ರಮಾಣವನ್ನು ಹೊಂದಿದೆ. ಕೆಲವು ಅಧ್ಯಯನಗಳ ಪ್ರಕಾರ ಸಣ್ಣ ಬೀಜಕ್ಕೆ ಹೋಲಿಸಿದರೆ ಗಾತ್ರದಲ್ಲಿ ದೊಡ್ಡದಾದ ಬೀಜಗಳಲ್ಲಿ ಶೇಕಡ 12% ಮೊಳಕೆ ಪ್ರಮಾಣ ಹೆಚ್ಚಾಗಿರುತ್ತದೆ. ಈ ಬೀಜವನ್ನು 3 ತಿಂಗಳವರೆಗೆ ಕೊಠಡಿಯ ತಾಪಮಾನಕ್ಕನುಗುಣವಾಗಿ ಸಂಗ್ರಹಿಸಿಡಬಹುದು. ಮಹಾಗನಿಯ ಬೀಜವನ್ನು ಸಾಲುಗಳಲ್ಲಿ 3-7 cm ಆಳದ ಸಸಿ ಮಡಿಯಲ್ಲಿ ಬಿತ್ತನೆಯನ್ನ ಮಾಡಬೇಕು. ಬಿತ್ತನೆ ಮಾಡಿದ ಮೇಲೆ ನೆರಳು ಒದಗಿಸಿ ತೇವಾಂಶವಿರುವಂತೆ ನೋಡಿಕೊಳ್ಳಬೇಕು. ಬೀಜ ಬಿತ್ತನೆಯ ಸಾಂದ್ರತೆಯು ಬೀಜದ ಗಾತ್ರಕ್ಕನುಗುಣವಾಗಿರುತ್ತದೆ. ಮಹಾಗನಿಯ ಬೀಜಗಳನ್ನು ಲೋಹದ ಧಾರಕಗಳಲ್ಲಿ ಬಿತ್ತನೆ ಮಾಡಬಹುದು. ಹೀಗೆ ಬಿತ್ತನೆ ಮಾಡಿದ ಸಸಿಗಳು ಚೆನ್ನಾಗಿ ಬೇರೂರಿ ಉತ್ತಮ ಗುಣಮಟ್ಟದಾಗಿರುತ್ತದೆ. ಧಾರಕ ಬಿತ್ತನೆ ವಿಧಾನವು ಶುಷ್ಕ ವಾತಾವರಣಕ್ಕೆ ಸೂಕ್ತವಾಗಿರುತ್ತದೆ. ಬೇರಿನ ಮೂಲಕ ನಾಟಿ ಮಾಡುವ ವಿಧಾನವು ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶಕ್ಕೆ ಸೂಕ್ತವಾಗಿದೆ. ಸಸಿಗಳ ಸೂಕ್ತ ನಿರ್ವಹಣೆಯು ಗುಣಮಟ್ಟದ ಹಾಗೂ ಅತಿ ಶೀಘ್ರವಾಗಿ ಸಸಿಗಳನ್ನು ಬೆಳೆಸಲು ಸಹಕಾರಿಯಾಗುತ್ತದೆ. ಸಾಮಾನ್ಯವಾಗಿ 2-4 ವಾರಕ್ಕೊಮ್ಮೆ ಕಳೆ ತೆಗೆಯುವುದು ಉತ್ತಮ. ರಾಸಾಯನಿಕ ಕಳೆನಾಶಕಗಳನ್ನು ಸಸಿ ಮಡಿಯಲ್ಲಿ ಸಿಂಪಡಿಸುವುದು ಸೂಕ್ತವಲ್ಲ. ಸಸಿ ಮಡಿಗಳಲ್ಲಿ ಸಸಿಗಳನ್ನು ಕಿತ್ತ ಬೇರುಗಳನ್ನು ಸವರಿ ನಾಟಿ ಮಾಡಿದಾಗ ಬದುಕಿ ಉಳಿಯುವ ಪ್ರಮಾಣ ಹೆಚ್ಚಾಗಿರುತ್ತದೆ. ಸಸಿ ಮಡಿಯಲ್ಲಿ ಸಾಮಾನ್ಯವಾಗಿ 50-100 cm ಎತ್ತರವಿರುವ ಸಸಿಗಳನ್ನು ಕ್ಷೇತ್ರಗಳಲ್ಲಿ ನೆಡಲು ಆಯ್ಕೆ ಮಾಡಿಕೊಳ್ಳಬಹುದು. ಮಹಾಗನಿ ಸಸಿಗಳನ್ನು 4x4 meter ಹಾಗೂ 5x5 meter ಅಂತರದಲ್ಲಿ ನಾಟಿಯನ್ನ ಮಾಡಬೇಕು. ಮಹಾಗನಿಯಲ್ಲಿ ಸಿಹಿಗೆಣಸು, ಮೇವಿನ ಜೋಳ, ಕಡಲೆಕಾಯಿ, ಕುಂಬಳಕಾಯಿ ಹಾಗೂ ಇತರೆ ಕೃಷಿ ಬೆಳೆಗಳನ್ನು ಅಂತರ ಬೆಳೆಯಾಗಿ ಬೆಳೆಯಬಹುದು. ಒಂದು ಅಧ್ಯಯನದ ಪ್ರಕಾರ ಮಹಾಗನಿ ಜೊತೆಗೆ ಮೇವಿನ ಬೆಳೆಗಳಾದ ರೋಡ್ಸ್ ಹಾಗೂ ಕಾಳಿಮಂತನ್ನು ಅರಣ್ಯ ಹುಲ್ಲುಗಾವಲು ಪದ್ಧತಿಯಲ್ಲಿ ಮೇವಿಗಾಗಿ ಬೆಳೆದದ್ದು ಕಂಡುಬಂದಿದೆ. ಮಹಾಗನಿಯ ಉತ್ತಮವಾದ ನಾಟ ಪಡೆಯಲು ಕಳೆಗಳ ನಿಯಂತ್ರಣ ಅವಶ್ಯಕವಾಗಿರುತ್ತೆ. ಮಹಾಗನಿ ಸಸಿಗಳಿಗೆ ಗೊಬ್ಬರವನ್ನು ಒದಗಿಸುವುದರಿಂದ ಕಾಂಡ ಕೊರಕ ಕೀಟದ ನಷ್ಟವೂ ಕಡಿಮೆಯಾಗುತ್ತೆ. ರಾಸಾಯನಿಕ ಗೊಬ್ಬರಗಳಿಂದ ಪ್ರಾರಂಭಿಕ ಹಂತದಲ್ಲಿ ಸಸಿಗಳು ಬಲಿಷ್ಠವಾಗಿ ಬೆಳೆಯಲು ಸಹಕಾರಿಯಾಗುತ್ತೆ. ನಾಟಿ ಮಾಡಿದ ನಂತರ 75-100 gram NPK ರಾಸಾಯನಿಕ ಗೊಬ್ಬರದ ಮಿಶ್ರಣವನ್ನು ಪ್ರತಿ ಸಸಿಯ ಸುತ್ತ ಹಾಕಿದಾಗ ಮಹಾಗನಿಯ ಸಸಿಯು ಉತ್ತಮವಾಗಿ ಬೆಳೆದು ಬರುತ್ತದೆ. ಸಮಯಕ್ಕೆ ಸರಿಯಾಗಿ ರೆಂಬೆಗಳನ್ನು ಸವರಬೇಕು. ನಾಟವನ್ನು ನೇರವಾಗಿ ಬೆಳೆಯುವಂತೆ ನೋಡಿಕೊಳ್ಳಬೇಕು. ರೆಂಬೆ ಕೊಂಬೆಗಳನ್ನು ಸವರುವುದರಿಂದ ರೋಗ ಹಾಗೂ ಕೀಟಗಳ ಬಾಧೆ ಕಡಿಮೆಯಾಗುತ್ತೆ. ರೆಂಬೆ ಕೊಂಬೆಗಳನ್ನು ಮಳೆ ಬೀಳುವ ಪೂರ್ವದಲ್ಲಿ ಸವರುವುದು ಸೂಕ್ತ. ಕೆಲವೊಮ್ಮೆ ರೆಂಬೆಗಳು 2-3 ಇದ್ದಾಗ ಅಂತಹ ಸಮಯದಲ್ಲಿ ಯಾವುದು ಬಲಿಷ್ಠವಾಗಿರುತ್ತದೆಯೋ ಅದನ್ನು ಬಿಟ್ಟು ಉಳಿದವುಗಳನ್ನು ಕತ್ತರಿಸಬೇಕು. ಮಹಾಗನಿಯ ಉತ್ತಮ ಗುಣಮಟ್ಟದ ನಾಟ ಪಡೆಯಲು ವಿರಳೀಕರಣಗೊಳಿಸುವುದು ಉತ್ತಮ ವಿಧಾನ. ಮಹಾಗನಿಯ ನೆಡುತೋಪುಗಳಲ್ಲಿ ರೋಗಗಳಿಗೆ ಹಾಗೂ ಕೀಟಗಳ ಬಾಧೆಗೆ ಒಳಗಾದ ಮರಗಳನ್ನು ತೆಗೆಯುವುದರಿಂದ ಹೆಚ್ಚು ಲಾಭವನ್ನು ನಿರೀಕ್ಷಿಸಬಹುದು. ಮಹಾಗನಿಯ ಸಸಿಗಳನ್ನು 3x3 meter, 2x2 meter ಹಾಗೂ 2x3 meter ಅಂತರದಲ್ಲಿ ನೆಟ್ಟ ನೆಡುತೋಪುಗಳಿಗೆ 4 ಸಲ ವಿರಳೀಕರಣಗೊಳಿಸುವುದರಿಂದ ಉತ್ತಮ ಗುಣಮಟ್ಟದ ನಾಟವನ್ನು ಪಡೆಯಬಹುದು. ನೆಡುತೋಪುಗಳ ಸಾಂದ್ರತೆಯನ್ನು ಕ್ರಮೇಣವಾಗಿ ಶೇಕಡ 20-30% ವಿರಳೀಕರಣಗೊಳಿಸುವುದರಿಂದ ಉತ್ತಮ ಇಳುವರಿಯನ್ನು ಕೂಡ ಪಡೆಯಬಹುದು. 5-10 ವರ್ಷಗಳಲ್ಲಿ ಮಹಾಗನಿ ಮರವು ಸರಾಸರಿ ಸುತ್ತಳತೆ 16.6 cm ಹಾಗೂ ಎತ್ತರ 12 cm ಬೆಳೆಯುತ್ತೆ. ಸರಾಸರಿ ವಾರ್ಷಿಕ ಹೆಚ್ಚಳ 35.1 ಘನ meter ಪ್ರತಿ ಹೆಕ್ಟೇರಿಗೆ 15 ವರ್ಷಕ್ಕೆ ಪಡೆಯಬಹುದಾಗಿದೆ. ಫಲವತ್ತಾದ ಭೂಮಿಯಲ್ಲಿ 572 ಘನ ಮೀಟರ್ ಪ್ರತಿ ಹೆಕ್ಟೇರಿಗೆ 15 ವರ್ಷಕ್ಕೆ ಪಡೆಯಬಹುದಾಗಿದೆ. ಮಹಾಗನಿಯ ನಾಟವು ಮೃದುವಾಗಿದ್ದು ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ. ಚೇಗವು ಕೆಂಪು ಗುಲಾಬಿ ಬಣ್ಣದಾಗಿರುತ್ತೆ. ಗಿಡದ ವಯಸ್ಸಾದಂತೆ ಬಣ್ಣವು ಅತಿ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಈ ಮರದ ನಾಟವನ್ನ ಉತ್ತಮ ಗುಣಮಟ್ಟದ ಪೀಠೋಪಕರಣ ತಯಾರಿಕೆಗೆ ಮತ್ತು ಫ್ಲೈವುಡ್ ಕಾರ್ಖಾನೆಗಳಲ್ಲಿ ಫ್ಲೋರಿಂಗ್ ಹಡಗು ತಯಾರಿಸಲು ಹಾಗೂ ಕೆಲವು ಸಂಗೀತ ವಾದ್ಯ ತಯಾರಿಸಲು ಉಪಯೋಗಿಸಲಾಗುತ್ತೆ. ಈ ಮರವನ್ನ ವನ ಮಹೋತ್ಸವ ಹಾಗೂ ಅರಣ್ಯೀಕರಣ ಕಾರ್ಯಕ್ರಮಗಳಲ್ಲಿ ಮುಖ್ಯವಾಗಿ ಭೂ ಫಲವತ್ತತೆ ಹೆಚ್ಚಿಸಲು ನೆಡಲಾಗುತ್ತದೆ. ಕೃಷಿ ಮಾಹಿತಿ ಕೇಳಿದಿರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಜನಪದ ಸಂಗೀತ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದ್ರ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಇಂದಿನ ಜನಪದ ಸಂಗೀತದಲ್ಲಿ ಕಲ್ಲಪ್ಪ ಆರ್ ಗೊನ್ನಟ್ಟಿ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು. ತಾಯಿಗಳ ಮುಂದೆ ದೃಢವಾದ ಮಾತು ಬಂದೆ ಬಿಚ್ಚಿ ಹೇಳ್ತೇನ ಕೇಳ್ರಲ್ಲ, ನೀವು ಬಿಚ್ಚಿ ಹೇಳತೇನ ಕೇಳ್ರಲ್ಲ. ಭಾಗ್ಯ ಲಕ್ಷ್ಮಿಯು ನೀವೇ, ಇದು ಲಕ್ಷ್ಮಿಯು ನೀವೇ, ನಿಮ್ಮ್ಯಾಲೆ ಹತ್ಯೆ ಮಾಡಿತಾರವೆಲ್ಲ. ಲಕ್ಷ್ಮಿಯು ನೀವೇ, ನಿಮ್ಮ್ಯಾಲೆ ಮಾಡಿತಾನವೆಲ್ಲ. ಗಂಟು ಮಾರಿ ಹಾಕಿದವರು ಎಂಟು ದಿನ ತೆಗೆಯುವುದಿಲ್ಲ. ಗಂಟು ಮಾರಿ ಹಾಕಿದವರು ಎಂಟು ದಿನ ತೆಗೆಯುವುದಿಲ್ಲ. ಬಂಟ ಗಂಡ ಸೂರ್ಯ ಮಾಡುತ್ತಾವ ಚಿಂತಿ, ಕೇಳಿ ಬಂಟ ಗಂಡ ಸೂರ್ಯ ಮಾಡುತ್ತಾವ ಚಿಂತಿ. ತಿಂದ ಕೂಡ ಅವರ ಮೈಗಿ ಹತ್ತೋದಿಲ್ಲ, ನೊಂದಿ ಮಂದಿಯಾಗ ಆಗ್ತಾವ ಪಾಜೀತಿ. ಅವು ಪಾಜೀತಿ ತಿಂದ ಕೂಡ ಅವರ ಮೈಗಿ ಹತ್ತೋದಿಲ್ಲ, ತಿಂದ ಕೂಡ ಅವರ ಮೈಗಿ ಹತ್ತೋದಿಲ್ಲ, ನೊಂದಿ ಮಂದಿಯಾಗ ಆಗ್ತಾವ ಪಾಜೀತಿ. ಹುಳು ಹೂಳು ಮಾರಿ ನೋಡಿ ಯಾರ ಮುಂದೆ ಹೇಳದಂಗ ಏನ್ ಮಾಡ್ತಾರ ಅವರು? ಹುಳು ಹೂಳು ಮಾರಿ ಅವ್ರ ಮುಂದೆ ಹೇಳದಂಗ ಆಗಿ ಹೊಲಕ್ಕೂ ಹೋಗತಾವ ಎತ್ತಿನ ಬೆನ್ನ ಹತ್ತಿ ಕೇಳಿ ಹೊಲಕ್ಕೂ ಹೋಗತಾವ ಎತ್ತಿನ ಬೆನ್ನ ಹತ್ತಿ ಹೊಲದಿಂದ ಬಂದ ತುದಿ ಬಾಗಲ ದಾಟದ್ರೊಳಗ ತುದಿ ಬಾಗಲ ದಾಟದೊಳಗ ಹೆಂಡತಿ ಮಾರಿ ನೋಡಿ ನೆನಪಾತಿ ಅನ್ನಗ ನೆನಪಾತಿ ತಮ್ಮಗ ನೆನಪಾತಿ ಆ ಹೊಲದಿಂದ ಬಂದ ಕೈಕಾಲ್ ತೊಳ್ಕೊಂಡ ತುದಿ ಕಟ್ಟಿ ಕುಂಡಿರ್ತಾನೆ ಆಹಾ ವಾಟ ವಾಟ ಪೀಟಿ ಪೀಟಿ ಸುರುವಾತಿ ಕೇಳಿ ವಾಟ ವಾಟ ಪೀಟಿ ಪೀಟಿ ಸುರುವಾತಿ ಅಕ್ಕೊಂದು ವಾಟ ವಾಟ ಪೀಟಿ ಪೀಟಿ ಸುರುವಾತಿ ಅಡಿ ಕೊಳ ವಾಟ ವಾಟ ಪೀಟಿ ಪೀಟಿ ಸುರುವಾತಿ ಆ ಚಟ್ಗಿ ಮುಚ್ಚಳಿಕಿ ಎಲ್ಲ ಶಟ್ವಿ ಬ್ಯಾಣಿ ಬಂದ ಹಂಗ ಲಟ ಪಾಟ ಒಡಿ ತಾಳ ದುರ್ಗಾ ದೇವತೆ ದುರ್ಗಾ ದೇವತೆ ಚಟ್ಗಿ ಮುಚ್ಚಳಗಿ ಎಲ್ಲ ಶರೀರ ಮಾಡಿ ಬಂದಂಗ ಲಟ ಪಾಟ ಮಾಡಿ ತಾಳ ದುರ್ಗಾ ದೇವತೆ ಆ ನಮ್ಮಪ್ಪ ಕೊಟ್ಟು ಕುಂತ ಇಂತ ಭಗವಾನ್ ಮನಿಗೆ ಏ ನಮ್ಮಪ್ಪ ಕೊಟ್ಟು ಕುಂತ ಇಂತ ಭಗವಾನ್ ಮನಿಗೆ ಆಹಾ ಬಾವಾನ್ ಮನಿ ಹಾಗೆ ಎರಡ ಬಾಂಡೆ ಆದ್ರೆ ಇರಬಾರ್ದು ಏನ ಮಣ್ಣ ಕೊಳದ ಮ್ಯಾಗ ನನ್ನ ಜನ್ಮ ಹಾತಿ ನನ್ನ ಬಾಳೆ ಹಾತಿ ನನ್ನ ಬಾಳೆ ಹಾತಿ ಕೊಟ್ಟವನ ಗುಡಿ ಕೊಂತ ಅಳದಾಕಿ ಕೊಟ್ಟವನ ಹೆಣ ಕೊಂತ ಅಳದಾಕಿ ಬಾವಾನ್ ಮನಿ ಹಾಗೆ ಎರಡ ಬಿಳಿ ಬಾಂಡೆ ಆದ್ರೆ ಇರಬಾರ್ದೇನ ಆಹಾ ಬಾವಾನ್ ಮನಿ ಹಾಗೆ ಅಣ್ಣ ಬಿಳಿ ಬಾಂಡೆ ಇರಬಾರ್ದು ಏನ ಮಣ್ಣು ಕೊಡದ ಮ್ಯಾಗ ಹಿಂಗ ತೈತೆ ನೀವು ಜಗ ತೈತೆ ನೀವು ಜಗ ಚಿತ್ರ ಮಾಡಿ ಹೆದಾರ ನಿಮ್ಮ ಮಣ ಕಲ್ಯಾಣ ಹಣ್ಣೊಂದಡದರ ಮಾಡತೇರಿ ಹೆಂಗ ಜೋಪಾನ ಶಕ್ತಿಯ ಹೋತು ಹಡದ ಹಡದ ಶಕ್ತಿಯ ಹೋತು ಕೊಡ ನಗವದಂಗೆ ಆತು ಹಡದ ಹಡದ ಶಕ್ತಿಯ ಹೋತು ಕೊಡ ನಗವದಂಗೆ ಆತು ಹಡದ ಹಡದ ಶಕ್ತಿಯ ಹೋತು ಕೊಡ ನಗವದಂಗೆ ಆತು ಹಡದ ಹಡದ ಶಕ್ತಿಯ ಹೋತು ಕೊಡ ನಗವದಂಗೆ ಆತು ಗಂಡಗ ಉಣ್ಣ ಕೊಯ್ಯೋದಾತು ಹಾಯ್ ಅಡವಿಯ ಬೀದರ್ ಉಣ್ಣಕ್ಕೆಲ್ಲ ಮಣ್ಣ ಪಾಲಾತು ಕೇಳ್ತಂಗೆ ಕುಟುಂಬ ಕಲ್ಯಾಣ ಮಾಡೋದು ಹಾ ಕೇಳ ತಂಗಿ ಕುಟುಂಬ ಕಲ್ಯಾಣ ಆ ಹಣ್ಣೊಂದಡದರ ಮಾಡತೇರಿ ಹೆಂಗೆ ಜೋಪಾನ ಹಡದ ಶಕ್ತಿಯ ಹೋತು ಕೊಡ ನೆಗವೆ ದಂಗೆ ಆತು ಹಡದ ಹಡದ ಶಕ್ತಿಯ ಹೋತು ಕೊಡ ನೆಗವೆ ದಂಗೆ ಆತು ಗಂಡಗ ಉಣ್ಣ ಕೊಯ್ಯೋದಾತು ಹಾಯ್ ಅಡವಿಯ ಬಿದ್ದಾರ್ ಉಣ್ಣಕ್ಕೆಲ್ಲ ಮಣ್ಣ ಪಾಲಾತು ಅಟುಕ ದೋಳೆ ಹೇಗೆ ಹಾತಿ ಹೌದು ನೋಡ್ಕೊಂಡು ಹಡಿಬೇಕ್ರಿ ಬಾಳೆ ಅಟುಕ ದೋಳೆ ಹೇಗೆ ಹಾತಿ ಮೊದಲ ಹಾತಿ ಇಳ್ಕೊಳ್ಳುವ ರೀತಿ ಬಾಳೆ ಅಟುಕ ದೋಳೆ ಹೇಗೆ ಹಾತಿ ಮೊದಲ ಹಾತಿ ಇಳ್ಕೊಳ್ಳುವ ರೀತಿ ಮನ್ಯಾಗೊಂಡ ಮಗಳ ನರಹದ ನಿಂತ ತೀ ವರದಕ್ಷಣ ಕೊಡೋದ್ ಬಂದ್ರ ಹೆಂಗ ಮಾಡತಿ ಬಾಳೆ ಅಟುಕ ದೋಳೆ ಹೇಗೆ ಹಾತಿ ಎಲ್ಲಾರು ತಿಳ್ಕೊಳಿದ್ರಿ ಒಬ್ಬರ ತಿಳ್ಕೊಂಡ್ರೆ ಆಗೋದಿಲ್ಲ ಇದ ಬಾಳೆ ಅಟುಕ ದೋಳೆ ಹೇಗೆ ಹಾತಿ ಮೊದಲ ಹಾತಿ ಇಳ್ಕೊಳ್ಳುವ ರೀತಿ ಬಾಳೆ ಅಟುಕ ದೋಳೆ ಹೇಗೆ ಹಾತಿ ಮೊದಲ ಹಾತಿ ಇಳ್ಕೊಳ್ಳುವ ರೀತಿ ಮನ್ಯಾಗೊಂಡ ಮಗಳ ನೆರೆದ ನಿಂತ ತೀ ವರದಕ್ಷಣ ಕೊಡೋದ್ ಬಂದಾರ ಕೊಡೋದ್ ಬಂದ್ರ ಹೆಂಗ ಮಾಡತಿ ಬುದ್ಧಿ ನಮ್ಮಲ್ಲಿ ಇರಬೇಕ ಪಕ್ಷ ಪಂಗಡ ಯಾಕೆ ಐಕ್ಯ ಬುದ್ಧಿ ನಮ್ಮಲ್ಲಿ ಇರಬೇಕ ಐಕ್ಯ ಬುದ್ಧಿ ನಮ್ಮಲ್ಲಿ ಇರಬೇಕ ಪಕ್ಷ ಪಂಗಡ ಯಾಕೆ ಐಕ್ಯ ಬುದ್ಧಿ ನಮ್ಮಲ್ಲಿ ಇರಬೇಕ ಐಕ್ಯ ಬುದ್ಧಿ ನಮ್ಮಲ್ಲಿ ಇರಬೇಕ ಪಕ್ಷ ಪಂಗಡ ಯಾಕೆ ಐಕ್ಯ ಬುದ್ಧಿ ನಮ್ಮಲ್ಲಿ ಇರಬೇಕಾ ಐಕ್ಯ ಬುದ್ಧಿ ನಮ್ಮಲ್ಲಿ ಇರಬೇಕಾ ಪಕ್ಷ ಪಂಗಡ ಯಾಕೆ ಐಕ್ಯ ಬುದ್ಧಿ ನಮ್ಮಲ್ಲಿ ಇರಬೇಕಾ ರಾಷ್ಟ್ರದ ಸಲುವಾಗಿ ದುಡಿಯಲು ಬೇಕ ರಾಷ್ಟ್ರದ ಸಲುವಾಗಿ ದುಡಿಯಲು ಬೇಕ ಕಷ್ಟ ನಷ್ಟಗಳ ಸಹಿಸಲು ಬೇಕ ಕಷ್ಟ ನಷ್ಟಗಳ ಸಹಿಸಲು ಬೇಕ ಕಷ್ಟ ನಷ್ಟಗಳ ಸಹಿಸಲು ಬೇಕ ಶ್ರೇಷ್ಠತೆ ಎಂಬುದು ತಿಳಿದಿರಬೇಕ ಶ್ರೇಷ್ಠತೆ ಎಂಬುದು ತಿಳಿದಿರಬೇಕ ದುಷ್ಟ ಗುಣಗಳೆಲ್ಲ ದೂರಿ ಇರಬೇಕ ಐಕ ಬುದ್ಧಿ ನಮ್ಮಲ್ಲಿ ಇರಬೇಕ ಪಕ್ಷ ಪಂಗಡ ಐಕ ಬುದ್ಧಿ ನಮ್ಮಲ್ಲಿ ಇರಬೇಕ ಐಕ ಬುದ್ಧಿ ನಮ್ಮಲ್ಲಿ ಇರಬೇಕ ಪಕ್ಷ ಪಂಗಡ ಐಕ ಬುದ್ಧಿ ನಮ್ಮಲ್ಲಿ ಇರಬೇಕ ಸಹಿಸಲು ಬೇಕ ಶ್ರೇಷ್ಠತೆ ಎಂಬುದು ತಿಳಿದಿರಬೇಕ ಶ್ರೇಷ್ಠತೆ ಎಂಬುದು ತಿಳಿದಿರಬೇಕ ಶ್ರೇಷ್ಠತೆ ಎಂಬುದು ತಿಳಿದಿರಬೇಕ ಶ್ರೇಷ್ಠತೆ ಎಂಬುದು ತಿಳಿದಿರಬೇಕ ಕೊಟ್ಟಿ ಗುಣಗಳನ್ನೆಲ್ಲ ಬಿಟ್ಟಿರಬೇಕ ಐಕ್ಯ ಬುದ್ಧಿ ನಮ್ಮಲ್ಲಿ ಇರಬೇಕ ಪಕ್ಷ ಪಂಗಡ ಯಾಕ ಐಕ್ಯ ಬುದ್ಧಿ ನಮ್ಮಲ್ಲಿರಬೇಕಾ, ಐಕ್ಯ ಬುದ್ಧಿ ನಮ್ಮಲ್ಲಿರಬೇಕಾ, ಪಕ್ಷ ಪಂಗಡ ಐಕ್ಯ ಬುದ್ಧಿ ನಮ್ಮಲ್ಲಿರಬೇಕಾ. ಆ ಸಜ್ಜನರ ಸಂಘ ಮಾಡಿರಬೇಕಾ, ಜೀವನ ಸರ್ವಪತ್ರ ಹೌದು, ಸಜ್ಜನರ ಸಂಘ ಮಾಡಿರಬೇಕಾ, ದುಷ್ಟ ಜನರದಿಂದ ದೂರಿರಬೇಕಾ, ದುಷ್ಟಜನರಿಂದ ದೂರಿರಬೇಕಾ, ದುರ್ಜನರಿಂದ ದೂರಿರಬೇಕಾ. ಅಜ್ಜ ಮಹಾತ್ಮ ಗಾಂಧಿ ಹೇಳಿಕೊಟ್ಟಂತ ಪಾಠ ಕಲಿತ ನಾವು ಸಾಗಿರಬೇಕಾ, ಐಕ್ಯ ಬುದ್ಧಿ ನಮ್ಮಲ್ಲಿರಬೇಕಾ, ಸಜ್ಜನರ ಸಂಘ ಮಾಡಿರಬೇಕಾ, ಮಾಡಬೇಕು ಸಜ್ಜನರ ಸಂಘ